ಫಲವೊಂದಿದರೆ ಸಾಕೋ ನಿಲ್ಯಾಕೋ ನಿನ್ನ ಹರಕ್ಯಾಕೋ ರಂಗ ನಿನ್ನ ನಾಮದ ಫಲವೊಂದಿದರೆ ಸಾಕೋ ನಿಲ್ಯಾಕೋ ಕರಿಮ ಕರಿ ಕೇಶಿಕಿ ಕರಿಮ ಕರಿ ಕೇಶಿಕಿ ಮೊರಗಿ ಸುತ್ತಿರುವಾಗೆ ಕರಿಮ ಕರಿ ಕೇಶಿಕಿ ಕರಿಮ ಕರಿ ಕೇಶಿಕಿ ಮೊರಗಿ ಸುತ್ತಿರುವಾಗೆ ಆದಿ ಮೂಲ ನಮ್ಮ ನಾಮ ಬೇಕಾಯ್ತು ಅಮರಯಿ ಮರೆ ಪ್ಯಾಲಿನ ಸುತ್ತಿರುವಾಗ ಅಮರಯಿ ಮರೆ ಪ್ಯಾಲಿನ ಸುತ್ತಿರುವಾಗ ಅಮರಯಿ ಮರೆ ಪ್ಯಾಲಿನ ಸುತ್ತಿರುವಾಗ ಅಮರಯಿ ಮರೆ ಪ್ಯಾಲಿನ ಸುತ್ತಿರುವಾಗ ರಾಮನಾಮ ಯಮುನ ಮರೆಕಾಯೋ ರಾಮನಾಮ ಯಮುನ ಮರೆಕಾಯೋ ನಿಲ್ಯಾಕೋ ನಿನ್ನ ಅಂಕ್ಯಾಕೋ ರಂಗ ನಿಲ್ಯಾಕೋ ನಿನ್ನ ಅಂಕ್ಯಾಕೋ ರಂಗ ನಿನ್ನ ನಾಮದ ಫಲವೊಂದಿದರೇನೋ ನಿಲ್ಯಾಕೋ ಬಾಲಯ್ಯ ಸಭೆಯಲ್ಲಿ ಬಾಲಯ್ಯ ಸಭೆಯಲ್ಲಿ ಹಿರಿಯ ಸೆಳವಾಗಯ್ಯ ಬಾಲಯ್ಯ ಹಿರಿಯ ಸೆಳವಾಗಯ್ಯ ಬಾಲಯ್ಯ ಸಭೆಯಲ್ಲಿ ಹಿರಿಯ ಸೆಳವಾಗಯ್ಯ ಕೃಷ್ಣ ಕೃಷ್ಣ ಎಂಬ ನಾಮವ ಕಾಯೋ ಕೃಷ್ಣ ಕೃಷ್ಣ ಎಂಬ ನಾಮವ ಕಾಯೋ ನಿನ್ಯಾಕೋ ನಿನ್ನ ಹಾಕ್ಯಾಕೋ ರಂಗ ನಿನ್ಯಾಕೋ ನಿನ್ನ ಹಾಕ್ಯಾಕೋ ರಂಗ ನಿನ್ನ ನಾಮದ ಬಳ ಒಂದಿದರೆ ಸಾಕೋ ನಿನ್ಯಾಕೋ ನಿನ್ನ ನಾಮಕ್ಕೆ ಸರಿ ಕಾಣೆನು ಜಗದೊಳು ನಿನ್ನ ನಾಮಕ್ಕೆ ಸರಿ ಕಾಣೆನು ಜಗದೊಳು ನನ್ನ ಮಹಿಮಸಿರಿ ಪುರಂದರ ಬಿಟ್ಟಲ್ಲ ಕನ್ನ ಮಹಿಮಸಿರಿ ಪುರಂದರ ಬಿಟ್ಟಲ್ಲ ಕನ್ನ ಮಹಿಮಸಿರಿ ಪುರಂದರ ಬಿಟ್ಟಲ್ಲ ನಿನ್ಯಾಕೋ ನಿಲ್ಲ ಹಂಕ್ಯಾಕೋ ರಂಗ ನಿನ್ಯಾಕೋ ನಿಲ್ಲ ಹಂಕ್ಯಾಕೋ ರಂಗ ನಿನ್ನ ನಾಮದ ಫಲ ಹೊಂದಿದರೆ ಸಾಕೋ ನಿಲ್ಯಾಕೋ ಪಾಲ ಗೋ காப்பாலி. Thank you.